ವೈಶಿಷ್ಟ್ಯಗಳನ್ನು ಗುರುತಿಸಿ ನೀರಾವರಿ ಇಲ್ಲದೆ ರಬ್ಬರನ್ನು ಮಳೆಯಾಧಾರಿತ ಕೃಷಿಯಾಗಿ ಮಾಡಲಿಕ್ಕೆ ಬರ್ತದೆ ಅನ್ನುವಂಥ ಒಂದು ಕಾರಣಕ್ಕೆ ಇಲ್ಲಿನ ಬಂಜರು ಭೂಮಿಗಳನ್ನು ಹಸಿರಾಗಿಸುವಂತಹ ಒಂದು ಪ್ರಯತ್ನವೂ ಅದರ ಹಿಂದೆ ಇತ್ತು. ಪರಿಸರದ ವಿಶೇಷವಾಗಿ ಪರಿಸರಾಸಕ್ತರು ರಬ್ಬರನ್ನು ಬೆಳೆಯುವುದರಿಂದ ಪರಿಸರಕ್ಕೆ ಪೂರಕವಾದ ಒಂದು ಬೆಳೆ ಅನ್ನುವ ಕಾರಣಕ್ಕೆ ಬಹಳ ಪ್ರೋತ್ಸಾಹವನ್ನು ಕೊಡ್ತಿದ್ದರು. ಹೀಗೆ ಪ್ರವೇಶ ಪಡೆದಂತಹ ಕೃಷಿ ಬಹಳಷ್ಟು ಒಳ್ಳೆಯ ಬೆಲೆಯನ್ನು ಬೆಳೆಗಾರ ಅನುಭವಿಸಿದ. ಅದಕ್ಕೋಸ್ಕರ ಮತ್ತೆ ಪುನಃ ಅದು ವಿಸ್ತಾರಗೊಂಡಿತು. ನಂತರ ಕೆಲವು ವರ್ಷಗಳ ಹಿಂದೆ ಒಮ್ಮೆಗೆ ಬೆಲೆ ಕುಸಿಯಿತು. ಅಂಥ ಸಂದರ್ಭದಲ್ಲಿ ಕೃಷಿಕನ ಈ ಬೆಳೆ ವಿಚಾರದಲ್ಲಿ ಮಾತ್ರ ಅಲ್ಲ, ಕೊಕ್ಕೋದಲ್ಲಿ ಕೂಡ ಇದೇ ಅನುಭವ ಆಗಿದೆ, ಅಡಿಕೆಯಲ್ಲಿಯೂ ಇದೇ ಅನುಭವ ಆಗಿದೆ. ಅದರಿಂದ ನಮ್ಮ ಕೃಷಿಕನಿಗೆ ಯಾರು ಅವನ ಬೆಳೆಗೆ ಸರಿಯಾದ ಬೆಲೆಯನ್ನು ಕೊಡುತ್ತೇವೆ ಅಂತ ಹೇಳುವಂತಹ ಭರವಸೆಯನ್ನು ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ, ಆಗ್ತಾನೂ ಇಲ್ಲ. ಈಗ ಜಾಗತಿಕವಾಗಿ ನೋಡಿದರೆ ಈ ರಬ್ಬರ್ ಬೆಳೆಯ ಒಂದು ಪ್ರಾಮುಖ್ಯತೆ ಏನು, ಎಷ್ಟರ ಮಟ್ಟಿಗೆ ಒಂದು ಬೇಡಿಕೆ ಇದೆ, ಹಾಗೂ ಬೆಲೆಯ ಸ್ಥಿರತೆಯಲ್ಲಿ ಇದು ಎಷ್ಟು ಮಟ್ಟಿನ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ? ನಮ್ಮ ದೇಶದಲ್ಲಿ ವರ್ಷಕ್ಕೆ ಸುಮಾರು 11 ಲಕ್ಷ 11.5 ಲಕ್ಷ ಟನ್ ರಬ್ಬರನ್ನು ಉಪಯೋಗ ಆಗ್ತಾ ಉಂಟು. ಇದರಲ್ಲಿ 4-5 ವರ್ಷಗಳ ಹಿಂದೆವರೆಗೆ ಸುಮಾರು 8.5 ಲಕ್ಷ ಟನ್ ರಬ್ಬರನ್ನು ನಮ್ಮ ಕೃಷಿಕರು ಇಲ್ಲಿ ಬೆಳೀತಿದ್ರು. ಈ ರಬ್ಬರನ್ನು ಬೆಳೆಯುವಾಗ ಸರ್ಕಾರ ಕೂಡ ಪ್ರೋತ್ಸಾಹ ಕೊಟ್ಟಿತು, ರಬ್ಬರ್ ಬೋರ್ಡ್ನ ಮೂಲಕ ಸಹಾಯಧನವನ್ನು ಕೊಡ್ತಿತ್ತು, ನಮಗೆ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕಾಗ್ತದೆ, ಇಲ್ಲಿಯೇ ಅದನ್ನು ಬೆಳಿಬೇಕು ಅಂಥೇಳಿ. ಈ ಕಾರಣಕ್ಕೋಸ್ಕರ ರಬ್ಬರ್ ಕೃಷಿಯನ್ನು ಪ್ರಾರಂಭಿಸಿದವರಿಗೆ ಒಂದು 50 ವರ್ಷದ ಕೆಳಗೆ ಒಂದು ಶಾಕ್, 250 ಇದ್ದಂಥ ಬೆಲೆ 100 ರೂಪಾಯಿಗೂ ಕುಸಿತು. ಹಾಗಾದಾಗ ಮತ್ತೆ ಪುನಃ ಈ ಬೆಳೆಯನ್ನು ಬೆಳೆಯುವುದಕ್ಕೆ ಆಸಕ್ತಿಯನ್ನು ಕಳ್ಕೊಂಡಂತಹ ರೈತರು ಬೆಳೆದಂಥ ಬೆಳೆಯನ್ನು ರಬ್ಬರ್ ಟ್ಯಾಪಿಂಗನ್ನು ಸಹ ನಿಲ್ಲಿಸಿ ಮತ್ತೆ ಪುನಃ ಸುಮಾರು 5.5 ಲಕ್ಷ ಟನ್ನಿಗೆ ಇಲ್ಲಿಯ ಉತ್ಪಾದನೆ ಕುಸಿತು. ಅಂದರೆ ಮತ್ತೆ ಪುನಃ ಈಗ ಬೆಲೆಯಲ್ಲಿ ಒಂದು ಏರಿಕೆ ಕಾಣ್ತಾ ಇದೆ, ಸುಮಾರು 120 ರೂಪಾಯಿ ಆಸ್ಪಾಸ್ನಲ್ಲಿ ರಬ್ಬರ್ನ ಬೆಲೆ ಇವತ್ತಿದೆ. ಇದಕ್ಕೆ ಮತ್ತೆ ಪುನಃ ಮುಂದೆ 250 ಆಗ್ತದ ಅಂತ ಹೇಳುವಂಥದ್ದು ಸಹಜವಾದ ಪ್ರಶ್ನೆ ಕೃಷಿಕರದು. ಅಂದರೆ ನನ್ನ ದೃಷ್ಟಿಯಿಂದ 120 ಆಸ್ಪಾಸ್ನಲ್ಲಿ ಒಂದು 5 ರೂಪಾಯಿ ಹೆಚ್ಚು ಕಡಿಮೆ ಆಗಿ ಈ ವರ್ಷಾಂತ್ಯದವರೆಗೆ ಈ ಬೆಲೆ ನಿಲ್ಲಬಹುದು ಹೇಳುವಂಥ ಸೂಚನೆ. ಆದರೆ ರಬ್ಬರ್ ಬೆಳೆಗಾರನಿಗೆ ಭದ್ರತೆ ಇಲ್ಲದಿರುವುದು, ನಾವು ಯಾವಾಗಲೂ ಸರ್ಕಾರವನ್ನು ನಾವು ವಿನಂತಿ ಮಾಡ್ತಾ ಇದ್ದೇವೆ, ರಬ್ಬರ್ನ ಬಗ್ಗೆ ಒಂದು ರಾಷ್ಟ್ರೀಯ ಧೋರಣೆಯನ್ನು ಸರ್ಕಾರ ರೂಪಿಸಬೇಕು, ಆ ಮೂಲಕ ನಮಗೊಂದು ಭದ್ರತೆಯನ್ನು ಕೊಡಬೇಕು. ಬೆಳೆಯುವಂಥವನಿಗೆ ನಾನು ಎಷ್ಟು ಬೆಳಿಬೇಕು, ಯಾಕೆ ಬೆಳಿಬೇಕು, ಬೆಳೆದದಕ್ಕೆ ಬೆಲೆ ಸಿಗ್ತದಾ ಅಂತ ಹೇಳುವಂತಹ ಪ್ರಶ್ನೆ ಅವನ ಮುಂದಿರ್ತದೆ. ಈ ಕಾರಣಕ್ಕೋಸ್ಕರ ಪ್ರತಿಯೊಂದು ಕೃಷಿಕ, ಪ್ರತಿಯೊಂದು ಕೃಷಿ ಕ್ಷೇತ್ರದಲ್ಲಿ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡದ್ದು ಸಹಕಾರಿ ಕ್ಷೇತ್ರದ ಮೂಲಕ. ನಮ್ಮ ನಮ್ಮ ಕೈ ನಮ್ಮ ನಮ್ಮ ತಲೆ ಮೇಲೆ ಅಂತ ಹೇಳ್ತಾರೆ. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಈ ಭಾಗದಲ್ಲಿ ಕೃಷಿಕರು, ರಬ್ಬರ್ ಕೃಷಿಕರು ಸಹಕಾರಿ ತತ್ವದ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸಂಘಟನೆಯನ್ನು ಪ್ರಾರಂಭಿಸಿದ ಕಾರಣ ಸುಮಾರು 1985 ಎಲ್ಲ ಸಹಕಾರಿಗಳ ಹಿರಿಯ ಸಹಕಾರಿಗಳ ನೇತೃತ್ವದಲ್ಲಿ ಪ್ರಾರಂಭ ಆದ ಬೆಳ್ತಂಗಡಿ ತಾಲೂಕು ರಬ್ಬರ್ ಕೃಷಿಕರ ಮಾರಾಟ ಮತ್ತು ಸಂಸ್ಕರಣ ಸಹಕಾರಿ ಸಂಸ್ಥೆ ಇದೀಗ ರಾಜ್ಯದಲ್ಲಿ ಸುಮಾರು 35 ಖರೀದಿ ಕೇಂದ್ರಗಳಲ್ಲಿ ನಾವು ರಬ್ಬರನ್ನು ಖರೀದಿ ಮಾಡೋದ್ರ ಮೂಲಕ ರಾಜ್ಯದ 50% ಬೆಳೆಯನ್ನು ನಾವು ಸಹಕಾರಿ ಕ್ಷೇತ್ರದ ಮೂಲಕ ಮಾರುಕಟ್ಟೆಗೆ ತರ್ತಾ ಇದ್ದೇವೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಎಲ್ಲ ಕೃಷಿ ಉತ್ಪತ್ತಿ ಸಹಕಾರಿ ಕ್ಷೇತ್ರದ ಮೂಲಕವೇ ಮಾರಾಟಕ್ಕೆ ಬಂದಾಗ ಮಾರುಕಟ್ಟೆಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಒಂದು ರೀತಿಯ ಹಿಡಿತ ಇರ್ತದೆ ಅಂತ ಹೇಳುವಂಥದ್ದು. ಇವತ್ತು ನಾವು ಅಡಿಕೆ ಬೆಳೆಗಾರರು ಯೋಚನೆ ಮಾಡಿದಾಗ ಸಹ ಎಲ್ಲ ಸಹಕಾರಿ ಸಂಸ್ಥೆಗಳು ಸೇರಿ ಇವತ್ತು ಖರೀದಿಯನ್ನು ಮಾಡುವಂಥದ್ದು ಕೇವಲ 20%. ಇದರ ಬದಲಿಗೆ ಇವತ್ತು ಅಟ್ಲೀಸ್ಟ್ ನಮ್ಮ ಬೆಳ್ತಂಗಡಿ ರಬ್ಬರ್ ಗ್ರೋವರ್ಸ್ ಕೋಆಪರೇಟಿವ್ ಸೊಸೈಟಿ ನಮ್ಮ ದೇಶದ ಉತ್ಪಾದನೆಯ ಸುಮಾರು 3-4% ನಾವು ಖರೀದಿ ಮಾಡ್ತಾ ಇದ್ದೇವೆ. ಸಹಕಾರಿ ಕ್ಷೇತ್ರದಲ್ಲಿ ರಬ್ಬರ್ ಸಹಕಾರಿ ಸಂಘಗಳ ಪೈಕಿ ನಾವು ಅತಿ ಹೆಚ್ಚು ರಬ್ಬರ್ ಖರೀದಿಯನ್ನು ಮಾಡುವುದರ ಮೂಲಕ ನಾವು ಏಷ್ಯಾದಲ್ಲಿ ಇವತ್ತು ನಂಬರ್ 1 ಆಗಿದ್ದೇವೆ. ಬಹಳ ಖುಷಿ ಪಡುವಂಥ ವಿಷಯ. ಹೌದು, ಇದಕ್ಕೆ ಮುಖ್ಯವಾಗಿ ಕೃಷಿಕ ಸಹಕಾರಿ ಸಂಸ್ಥೆಯನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನನ್ನ ಕೆಲವು ಅಭಿಪ್ರಾಯಗಳು. ಸಹಕಾರಿ ಸಂಸ್ಥೆ ಅಂತ ಹೇಳಿದರೆ ಇದು ಖಾಸಗಿ ವ್ಯಾಪಾರಸ್ಥರ ಹಾಗಲ್ಲ. ನಾನು ಯಾವಾಗಲೂ ಕರೆ ಕೊಡ್ತಾ ಇರ್ತೇವೆ ನಾವು ಸಹಕಾರಿಗಳು, ನಮ್ಮ ಕೃಷಿಕರು ಸಹಕಾರಿ ಸಂಸ್ಥೆಯನ್ನು ತಮ್ಮದಾಗಿಸಿಕೊಳ್ಬೇಕು, ಸಹಕಾರಿ ಸಂಸ್ಥೆಯಲ್ಲಿ ಸದಸ್ಯತನ್ನು ಪಡಿಬೇಕು, ತಮ್ಮೆಲ್ಲ ವ್ಯವಹಾರಗಳನ್ನು ಸಹಕಾರಿ ಸಂಸ್ಥೆಗಳಲ್ಲಿಯೇ ಮಾಡಬೇಕು. ಆ ಮೂಲಕ ಒಂದು ದಿವಸ ನನಗೆ ಸ್ವಲ್ಪ ಹೊತ್ತು ಕಾಯಬೇಕಾಯಿತು ಅಂತ ಹೇಳಿ ಆದರೂ ಅದು ನನ್ನ ಮನೆಯ ಅಂಗಳದಲ್ಲಿ ನಾನು ಕಾದು ನಿಂತ ಹಾಗೆ, ಹೊರತು ಖಾಸಗಿಯವನ ಅಂಗಡಿ ಬಾಗಿಲಿನಲ್ಲಿ ಕಾಯುವಂಥ ಹಾಗೆ ಅಲ್ಲ ಅನ್ನುವಂಥ ವ್ಯತ್ಯಾಸವನ್ನು ತಿಳಿದುಕೊಂಡಾಗ, ಸಹಕಾರಿ ಸಂಸ್ಥೆಗಳನ್ನು ತನ್ನದಾಗಿಸಿಕೊಂಡಾಗ ತನ್ನ ಸಮಸ್ಯೆಗಳಿಗೆ ಸಹಜವಾಗಿ ಪರಿಹಾರ ಸಹಕಾರಿ ಸಂಸ್ಥೆಯಲ್ಲಿ ಸಿಗ್ತದೆ. ಇವತ್ತು ಕನಿಷ್ಠ ಬೆಲೆ ಅಂತ ಹೇಳುವಂಥದ್ದು ಒಂದು 20 ವರ್ಷದ ಹಿಂದೆ ಸರ್ಕಾರ ನಿಗದಿಪಡಿಸಿತ್ತು. ಆವತ್ತು ಎಲ್ಲಿ ಸಹ ಖರೀದಿ ನಿಂತೇ ಹೋಗಿತ್ತು. ಆಗ ಮತ್ತೆ ಪುನಃ ನಮ್ಮ ಸಂಸ್ಥೆ ಕನಿಷ್ಠ ಬೆಲೆಗೆ ಖರೀದಿ ಮಾಡಿದ್ದಕ್ಕೆ ಸರ್ಕಾರ ನಮ್ಮನ್ನು ಗುರುತಿಸಿದೆ. ಮೊನ್ನೆ ಈ 2 ವರ್ಷಗಳಲ್ಲಿ ಕರೋನಾದ ಪಿಡುಗಿನಿಂದಾಗಿ ನಮ್ಮ ಬೆಳೆಗಾರರಿಗೆ ಒಂದು ರೀತಿ ಭರವಸೆ ಇರಲಿಲ್ಲ. ನಾವು ಇದನ್ನು ಬೆಳೆದನ್ನು ಕೊಂಡೋಗೋದು ಎಲ್ಲಿಗೆ? ಆದರೆ ವಿಶೇಷವಾದ ಅನುಮತಿಯನ್ನು ಪಡೆದುಕೊಂಡು ದಿನಕ್ಕೊಂದಿಷ್ಟು ಜನ ಅಂತ ಹೇಳುವಂಥ ಕನಿಷ್ಠ ಸದಸ್ಯರನ್ನು ನಿಶ್ಚಯ ಮಾಡಿಕೊಂಡು ನಾವು ಸದಸ್ಯರನ್ನು ನಾವು ತಲುಪಿದ್ದೇವೆ, ಅವರ ಬೆಳೆಗೆ ಯೋಗ್ಯ ಬೆಲೆಯನ್ನು ಕೊಟ್ಟಿದ್ದೇವೆ. ಇವತ್ತಿಗೆ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಮಧ್ಯವರ್ತಿಗಳನ್ನು ಕನಿಷ್ಠಗೊಳಿಸುವಂಥದ್ದು ಒಂದು ಉದ್ದೇಶ ಆಗಿರಬೇಕು. ಕೃಷಿಕರಿಂದ ಪಡೆದಂತಹ ಬೆಳೆ ನಾವು ನೇರವಾಗಿ ಮಾರುಕಟ್ಟೆಗೆ ಕೊಂಡು ಹೋಗೋದ್ರಿಂದ, ಕೈಗಾರಿಕೆಗಳಿಗೆ ಪೂರೈಸುವುದರಿಂದ ಏನು ಲಾಭ ಬರ್ತದೆ ಆ ಲಾಭವನ್ನು ಮತ್ತೆ ನಾವು ರೈತರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಇವತ್ತು ಪೇಪರ್ನಲ್ಲಿ ಬರುವ ಬೆಲೆಗಿಂತ 1-2 ರೂಪಾಯಿ ಜಾಸ್ತಿ ಸಿಗ್ತದೆ ಅಂತ ಹೇಳಿ, ಆದರೆ ಅದು ಸಹಕಾರಿ ಸಂಸ್ಥೆಯ ಅಸ್ತಿತ್ವ. ನಾನು ಸಹಕಾರಿ ಸಂಸ್ಥೆಯನ್ನು ಒಂದು ತಾಯಿಗೆ ಹೋಲಿಸ್ತೇನೆ. ಯಾವಾಗಲೂ ಎಷ್ಟೇ ಕಷ್ಟಪಟ್ಟು ಒಬ್ಬ ಮಗ ಮನೆಗೆ ಬರುವಾಗ ಎಷ್ಟೇ ತಡ ಆದರೂ ಕೂಡ ಮನೆಯಲ್ಲಿರೋ ತಾಯಿ ಅಥವಾ ಅಜ್ಜಿ ಮಗ ಊಟ ಆಯ್ತಾ ಅಂತ ಕೇಳ್ತಾರೆ. ಆ ಪ್ರೀತಿಯನ್ನು ಮತ್ತು ಆ ಒಂದು ಭರವಸೆಯನ್ನು ಕೊಡುವಂಥದ್ದು ಮನೆಯಲ್ಲಿ ಹೇಗೆ ಒಂದು ತಾಯಿ ಅಥವಾ ಅಜ್ಜಿ ಇರ್ತಾರೆ, ಹಾಗೆ ನಮಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನಮ್ಮ ಕೃಷಿಕರಿಗೆ ಸಹಕಾರಿ ಸಂಸ್ಥೆಗಳು ಆ ಸ್ಥಾನವನ್ನು ತುಂಬುತ್ತವೆ. ಇತ್ತೀಚೆಗೆ ಒಂದು ಬೆಳವಣಿಗೆ ಅಂತಂದರೆ ಬಹುಶಃ ಕೇಂದ್ರ ಸರ್ಕಾರವು ಕೂಡ ಈ ಒಂದು ಸಹಕಾರ ಕ್ಷೇತ್ರಕ್ಕಂತಲೇ ಒಂದು ಪ್ರತ್ಯೇಕವಾದಂಥ ಒಂದು ಮಂತ್ರಾಲಯವನ್ನು ಮಾಡ್ತಾ ಇದೆ ಅನ್ನುವಂಥದ್ದು, ಇದು ಈಗ ಕೃಷಿಕರಿಗೆ ಎಷ್ಟರ ಮಟ್ಟಿಗೆ ಪೂರಕ ಆಗ್ಬೋದು ಅಂತ? ಯಾವಾಗಲೂ ಯೋಚನೆಗಳು ಯೋಜನೆಗಳಾಗ್ತವೆ. ಅಂದರೆ ಯೋಜನೆಗಳು ಕಾರ್ಯಗತ ಆಗುವಾಗ ಅದು ಎಷ್ಟರ ಮಟ್ಟಿಗೆ ನಮ್ಮ ಬುಡಕ್ಕೆ ತಲುಪ್ತದೆ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ. ಅದಕ್ಕೋಸ್ಕರ ನಾವು ಹಲವು ವರ್ಷಗಳಿಂದ ಎಲ್ಲ ಕೃಷಿಗಳಿಗೆ ರಾಷ್ಟ್ರೀಯ ಧೋರಣೆ ಇರಬೇಕು ಅಂತ ಹೇಳುವಂಥ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಇವತ್ತು ಕೈಗಾರಿಕೆಗಳು, ಇವತ್ತು ರಬ್ಬರ್ ಆಧಾರಿತ ಕೈಗಾರಿಕೆಗಳು, ಈ ರಬ್ಬರ್ ಆಧಾರಿತ ಕೈಗಾರಿಕೆಗಳು ವಿದೇಶಗಳಲ್ಲಿ ಕಮ್ಮಿಗೆ ರಬ್ಬರ್ ಸಿಗ್ತದೆ ಅಂತ ಹೇಳಿ ಆದಾಗ ನಮ್ಮ ದೇಶದ ರಬ್ಬರನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡ್ತೇವೆ. ಅದಕ್ಕೋಸ್ಕರ ಒಂದು ರೀತಿಯ ಹಿಡಿತ ಸರ್ಕಾರದ್ದು ಈ ಮಾರುಕಟ್ಟೆ ಮೇಲೆ ಇರಬೇಕು ಅಂತ ಹೇಳುವಂಥ ಆಶೆ. ಎಷ್ಟನ್ನು ನಾವು ತರಬೇಕು, ಎಷ್ಟನ್ನಿಲ್ಲಿ ಬೆಳಿಬೇಕು, ಇದಕ್ಕೊಂದು ಹೊಂದಾಣಿಕೆ ಇದ್ದಾಗ ಮಾತ್ರ ನಾವು ಕೃಷಿಕರಿಗೆ ನ್ಯಾಯ ಕೊಡಲಿಕ್ಕೆ ಆಗ್ತದೆ. ಅಲ್ಲದೇ ಇದ್ರೆ ಅವನ ಶ್ರಮಕ್ಕೆ ಬೆಲೆ ಸಿಗುವುದಿಲ್ಲ. ಬಹುಶಃ ಅಡಿಕೆಯಲ್ಲಿ ಕೂಡ ಇಂಥ ಒಂದು ಸಮಸ್ಯೆ ಎದುರಾಗಿತ್ತು. ಹೌದು, ಖಂಡಿತ. ವಿದೇಶದಿಂದ ಆಮದಾಗುವಂತಹ ಅಡಿಕೆಯ ಮೇಲೆ ಒಂದು ರೀತಿಯ ಪ್ರತಿಬಂಧನೆ ಇದ್ದಾದಾಗ ಮಾತ್ರ ದೇಶದ ಒಂದು ಮಾರುಕಟ್ಟೆಯ ಒಂದು ಬೆಲೆ ಜಾಸ್ತಿ ಆಗ್ತದೆ ಅಂತ. ಇದು ಎಲ್ಲ ಕೃಷಿ ಕ್ಷೇತ್ರದಲ್ಲಿ ಎಲ್ಲ ಬೆಳೆಗಳಿಗೆ ಸಹ ಅನ್ವಯ ಆಗುವಂತಹ ವಿಷಯ. ಅದಕ್ಕೋಸ್ಕರ ನಾನು ಹೇಳಿದೆ, ಒಂದು ರಾಷ್ಟ್ರೀಯ ನೀತಿ ಇರಬೇಕು ಎಲ್ಲ ಬೆಳೆಗಳಿಗೆ ಅಂತ ಹೇಳುವಂಥದ್ದನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ. ಈ ಉತ್ಪಾದನೆಯ ದೃಷ್ಟಿಯಿಂದ ನೋಡಿದಾಗ ಈ ರಬ್ಬರ್ ಕೃಷಿಯಲ್ಲಿ ಸಹಕಾರ ಸಂಘಗಳ ಒಂದು ಪಾತ್ರ ಏನು ಉತ್ಪಾದನೆಯನ್ನು ಅಥವಾ ಗುಣಮಟ್ಟವನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ? ಸಹಕಾರಿ ಸಂಘಗಳು ಮಾರಾಟ ಕ್ಷೇತ್ರಕ್ಕೆ ಇತ್ತೀಚೆಗೆ ಬಂದಿರುವಂಥದ್ದು ರಬ್ಬರ್ ಕ್ಷೇತ್ರದಲ್ಲಿ. ಅದಕ್ಕೆ ನಮ್ಮ ಸ್ಥಾಪಕರ ಯೋಚನೆ ಏನು ಅಂತ ಹೇಳಿದರೆ, ನಮ್ಮ ಸಂಸ್ಥೆಯ ಶಾಖೆಗಳನ್ನು ತೆರಿಬೇಕಾಗಿಲ್ಲ. ಯಾವುದೇ ಸಹಕಾರಿ ಸಂಸ್ಥೆ ಅದರ ಊರಿನಲ್ಲಿ ರಬ್ಬರನ್ನು ಖರೀದಿ ಮಾಡಿದರೆ ಮಾರಾಟಕ್ಕೆ ಸಮಸ್ಯೆ ಇದ್ದಾಗ ನಾವು ಅವರಿಗೆ ಸಹಕರಿಸಬೇಕು. ಒಟ್ಟಿನಲ್ಲಿ ಈ ಎಲ್ಲ ಬೆಳೆ ಸಹಕಾರಿ ಕ್ಷೇತ್ರದ ಮೂಲಕ ಮಾರಾಟ ಆಗಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಸಾಧನೆಯನ್ನು ಇವತ್ತು ಮಾಡೋದಕ್ಕೆ ಸಾಧ್ಯ ಆಗಿದೆ. ರಾಜ್ಯದ ಉತ್ಪಾದನೆಯ 50% ನಮ್ಮ ಸಹಕಾರಿ ಸಂಸ್ಥೆ ಮಾರುಕಟ್ಟೆಗೆ ಕೊಂಡೋಗ್ತಾ ಉಂಟು ಅಂತ ಹೇಳಿ ಆದರೆ ಮಾರುಕಟ್ಟೆಯಲ್ಲಿ ರಬ್ಬರ್ ಸೊಸೈಟಿದ್ದು ಒಂದು ಮಾತಿಗೆ ಬೆಲೆ ಉಂಟು ಹೇಳುವಂಥ ವಾತಾವರಣ ನಿರ್ಮಾಣ ಆಗಿದೆ. ಸರಿ, ಈಗ ಸದ್ಯದ ಒಂದು ರಬ್ಬರ್ ಬೆಳೆಗಾರರು ಎದುರಿಸುವಂಥ ಒಂದು ಸವಾಲುಗಳು ಏನೇನು? ಸದ್ಯಕ್ಕೆ ನನ್ನ ದೃಷ್ಟಿಯಿಂದ ರಬ್ಬರ್ ಕೃಷಿ ಅಂತ ಹೇಳಿ ಅಲ್ಲ, ಎಲ್ಲ ವಿಷಯಗಳಲ್ಲಿ ಸಹ ನಾವು ಏನನ್ನೋ ಬೆಳಿತೇವೆ, ಆದರೆ ಕೊನೆ ಹಂತಕ್ಕದು ಏನಾಗಿ ಉಪಯೋಗ ಆಗ್ತದೆ ಅಂತ ಹೇಳುವಂಥ ಮಾಹಿತಿ, ಮಾರುಕಟ್ಟೆ ಮಾಹಿತಿ ಇದು ಲಭ್ಯವಾಗದೆ ಇವತ್ತು ಕೃಷಿಕ ಏನನ್ನು ಬೆಳಿಬೇಕು ಅಂತ ಹೇಳುವುದಕ್ಕೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಸಾಕಷ್ಟು ಸರ್ತಿ ಎಡವುತ್ತಾರೆ. ಉದಾಹರಣೆಗೆ ಕೆಲವು ವರ್ಷಗಳ ಹಿಂದೆ ವೆನಿಲ್ಲಾವನ್ನು ಬೆಳೆದರು. ಮಡಗಾಸ್ಕರ್ನಲ್ಲಿ ಭೂಕಂಪ ಆಗಿತ್ತು, ಅಲ್ಲಿ ಬೆಳೆ ಕುಸಿದಿತ್ತು. ಆಗ ಇಲ್ಲಿಯ ವೆನಿಲ್ಲಾಕ್ಕೆ ಒಂದು ರೀತಿಯ ಬೇಡಿಕೆ ಬಂತು. ಆದರೆ ಇಲ್ಲಿಯ ವೆನಿಲ್ಲಾವನ್ನು ಬೆಳೆದು ಕೃಷಿಕ ಮಾರುಕಟ್ಟೆಗೆ ಹೋಗುವಾಗ ಮತ್ತೆ ಪುನಃ ಅಲ್ಲಿ ಪುನರ್ಸೃಷ್ಟಿ ಮಾಡಿ ಆ ಸರ್ಕಾರ ವೆನಿಲ್ಲಾ ಬೆಳೆಯನ್ನು ಬೆಳೆದರು. ಮತ್ತೆ ಪುನಃ ಭಾರತದ ವೆನಿಲ್ಲಾ ಏನಿಲ್ಲ ಹೇಳುವಂಥ ಸ್ಥಿತಿಗೆ ತಲುಪಿತು. ಹೀಗೆ ಮಾಹಿತಿಯ ಕೊರತೆ ಕೃಷಿಕನಿಗೆ ಇದೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಅದಕ್ಕೋಸ್ಕರ ಮಾರುಕಟ್ಟೆ ವಿಷಯದಲ್ಲಿರಲಿ, ಬೆಳೆಯುವುದರ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ಸಿಗ್ತದೆ. ಸರ್ಕಾರದ ಇಲಾಖೆಗಳು ಬೇರೆ ಖಾಸಗಿ ಸಂಸ್ಥೆಗಳು ಮಾಹಿತಿಯನ್ನು ಕೊಡ್ತಾರೆ. ಆದರೆ ನಾನು ಹೇಳುವಂಥದ್ದು, ಮಾರುಕಟ್ಟೆ ಮಾಹಿತಿ ಇಲ್ಲದೇ ಇದ್ದಾಗ ತಾನು ಇದರಲ್ಲಿ ಯಶಸ್ವಿ ಆಗತ್ತೇನೋ ಇಲ್ವೋ ಅಂತ ಹೇಳುವಂಥ ಒಂದು ಚಾಂಚಲ್ಯ ನಮ್ಮಲ್ಲಿ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಿರ್ಧಾರ ಮಾಡಬೇಕಾದ್ದು ಒಂದು ಬೆಳೆಯನ್ನು ಬೆಳೆಯುವುದಕ್ಕೆ ಪ್ರಾರಂಭ ಮಾಡುವಾಗ ನಾವು ಈ ನಿರ್ಧಾರವನ್ನು ಕೈಗೊಳ್ಳಬೇಕು. ಮುಂದಿನ ಎಷ್ಟು ವರ್ಷದವರೆಗೆ ನಾನು ಬೆಳೆದಂತಹ ಬೆಳೆಗೆ ಮಾರುಕಟ್ಟೆ ಇರಬಹುದು, ಸಾಧ್ಯಾಸಾಧ್ಯತೆಗಳ ಬಗ್ಗೆ ಇದನ್ನು ನಾವು ಯೋಚನೆ ಮಾಡುವುದಿಲ್ಲ. ಒಬ್ಬ ಬೆಳೆದ, ಅವನಿಗೊಂದು ಒಳ್ಳೆ ಬೆಲೆ ಸಿಕ್ಕಿದ್ದು ಹೇಳಿದ ತಕ್ಷಣ ಎಲ್ಲರೂ ಅದನ್ನೇ ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಮಾರುಕಟ್ಟೆಯಲ್ಲಿ ಏರುಪೇರುಗಳಾಗೋದ್ರಿಂದ ಮತ್ತೆ ಪುನಃ ಬೆಲೆ ಕುಸಿತ ಅಥವಾ ಕೆಲವೆಲ್ಲ ಹೊಸ ವಿಷಯಗಳ ತೊಂದರೆಗಳು ಆಗ್ತದೆ. ಈಗ ಈ ಪ್ರದೇಶ ವಿಸ್ತರಣೆಯ ಬಗ್ಗೆ ನೀವು ಆವಾಗ ಒಂದು ಪ್ರಸ್ತಾಪ ಮಾಡಿದ್ರಿ, ಬಹುಶಃ ಸಾಂಪ್ರದಾಯಿಕವಾಗಿ ಅಥವಾ ಎಲ್ಲಿ ಸೂಕ್ತವಾದಂತಹ ಒಂದು ಪ್ರದೇಶ ಇದೆಯೋ ಅಲ್ಲಿ ಮಾತ್ರ ಈ ರಬ್ಬರ್ ಬೆಳೆಯನ್ನು ಬೆಳೆಯುವುದರ ಬದಲಿಗೆ ಬೇರೆ ಹೊಸ ಒಂದು ಜಾಗದಲ್ಲಿಯೂ ಕೂಡ ಬೆಳೆಯುವಂತಹ ಒಂದು ಪ್ರಯತ್ನ ಮಾಡಬಹುದು, ಈ ಬಗ್ಗೆ ಹೇಳಿ. ನಮ್ಮ ದೃಷ್ಟಿಯಿಂದ, ಕೃಷಿಕನ ದೃಷ್ಟಿಯಿಂದ, ಇವತ್ತು ಬೆಲೆ ಬಂದಾಗ ಸ್ಪ್ರಿಂಕ್ಲರ್ ಹಾಕುವವರು, ಡ್ರಿಪ್ಸ್ ಹಾಕುವವರು ರಬ್ಬರನ್ನು ಬೆಳೆದಿದ್ದಾರೆ. ಆದರೆ ಒಂದು ರೀತಿಯಿಂದ ಇದು ಪರಿಸರ ಅಸಮತೋಲನ ಮಾಡಿದ ಹಾಗೆ ಆಗ್ತದೆ. ನಾವು ಎಲ್ಲಿ ಏನನ್ನು ಬೆಳಿಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಇವತ್ತು ನೀರಾವರಿ ಆಧಾರ ಇಟ್ಟುಕೊಂಡು ಬೆಳೆಯುವಂತಹ ಕೃಷಿ ಮಾಡುವಲ್ಲಿ ನಾವು ಮಳೆ ಆಧಾರಿತ ಕೃಷಿಯಾದ ರಬ್ಬರನ್ನು ಬೆಳೆದೆವು ಅಂತ ಹೇಳಿ ಆದರೆ ಅಷ್ಟು ಪ್ರದೇಶ ಒಂದು ಆಹಾರದ ಬೆಳೆಯನ್ನು ಬೆಳೆಯುವುದರಲ್ಲಿ ಅಥವಾ ಬೇರೆ ಇನ್ನಿತರ ಬೆಳೆಯನ್ನು ಬೆಳೆಯುವುದರಲ್ಲಿ ಕೊರತೆಯನ್ನು ಅನುಭವಿಸುತ್ತದೆ. ಅದಕ್ಕೋಸ್ಕರ ರಬ್ಬರ್ನ ಕೃಷಿ ನಾವು ಪ್ರೋತ್ಸಾಹಿಸುವಂಥದ್ದು ಎರಡು ಕಾರಣಕ್ಕೆ. ಒಂದು, ಇದು ಕೈಗಾರಿಕೆಗಳಿಗೆ ಒಂದು ಕಚ್ಚಾ ವಸ್ತು ಆಗಿರುವ ಕಾರಣ ಇದಕ್ಕೆ ಬೇಡಿಕೆ ಇದ್ದೇ ಇರ್ತದೆ ಹೇಳುವಂಥದ್ದು ಒಂದು ಕಾರಣ. ಎರಡನೇದ್ದು, ನಾನು ಇದು ಆಗಲೇ ಹೇಳಿದ ಹಾಗೆ ವಿದೇಶಿ ವಿನಿಮಯದಲ್ಲಿ ನಮ್ಮ ದೇಶಕ್ಕೆ ಉಳಿತಾಯ ಆಗಬಹುದು ನಮ್ಮಲ್ಲಿ ಬೆಳೆದರೆ ಅಂಥೇಳಿ. ಆದರೆ ಇದು ದೇಶದ ಸರ್ಕಾರದ ಧೋರಣೆಯನ್ನು ಅವಲಂಬಿಸಿಕೊಂಡಿರುವಂಥ ವಿಷಯ. ಹಾಗಾಗಿ ಬಂಜರು ಭೂಮಿ, ಗುಡ್ಡ ಪ್ರದೇಶ, ಇದನ್ನು ಆಯ್ಕೆ ಮಾಡುವಂಥದ್ದು ರಬ್ಬರಿಗೆ ಬಹಳ ಸೂಕ್ತ. ಯಾಕಂದರೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ನಮಗೆ ಒಂದು ವೇಳೆ ನಮ್ಮ ಬೆಳೆಗೆ ಬೆಲೆ ಇಲ್ಲ ಅಥವಾ ಬೇರೆ ಯಾವುದಾದ್ರು ಕಾರಣಕ್ಕೆ ಕಾರ್ಮಿಕರ ಸಮಸ್ಯೆ ಆಯಿತು, ಇಂಥ ಸಮಯದಲ್ಲಿ ನಾವು ಈ ಬೆಳೆಯ ಉತ್ಪಾದನೆಯನ್ನು ನಿಲ್ಲಿಸಬಹುದು ಮತ್ತು ಒಂದಷ್ಟು ವರ್ಷ ಅದನ್ನು ಕಾಯೋದಕ್ಕೂ ಸಾಧ್ಯ ಆಗ್ತದೆ. ಅದರಿಂದಾಗಿ ಬೆಳೆ ಹಾಳಾಗುವುದಿಲ್ಲ, ಕೃಷಿ ಹಾಳಾಗುವುದಿಲ್ಲ. ಮುಂದೆ ಅನುಕೂಲವಾದ ವಾತಾವರಣ ಬಂದಾಗ ನಾವು ಮತ್ತೆ ಅದನ್ನು ಪುನಃ ಪ್ರಾರಂಭಿಸಬಹುದು. ಬೇರೆ ಬೆಳೆಗಳಲ್ಲಿ ಈ ಒಂದು ಅವಕಾಶ ಇರುವುದಿಲ್ಲ. ಅಡಿಕೆ ಬೆಳೆದದ್ದು, ಹಣ್ಣಾದ್ದು, ಬಿದ್ದದ್ದು ಹೆಕ್ಕಲೇಬೇಕು, ನೀರಾವರಿ ಕೊಡಲೇಬೇಕು, ಗೊಬ್ಬರ ಹಾಕಲೇಬೇಕು, ಇಲ್ಲಿ ಆ ಪ್ರಶ್ನೆ ಬರೋದಿಲ್ಲ. ಇದು ಒಂದು ಇದರಲ್ಲಿರುವಂತಹ ಒಂದು ಅನುಕೂಲತೆ. ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ಕೇಳಬೇಕು, ಬಹುಶಃ ಎಲ್ಲ ಆಹಾರದ ಬೆಳೆಯನ್ನು ಬೆಳೆದಂತಹ ಸಂದರ್ಭದಲ್ಲಿ ಅಥವಾ ಹಣ್ಣು ಹಂಪಲಾಗ್ಬೋದು ಅಥವಾ ತರಕಾರಿ ಆಗ್ಬೋದು, ಕಾಡು ಪ್ರಾಣಿಗಳ ಹಾವಳಿ ಯಥೇಚ್ಛವಾಗಿ ಕಾಣ್ತಾ ಇದೆ ಕರಾವಳಿ ಪ್ರದೇಶಗಳಲ್ಲಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಬ್ಬರ್ ಕೃಷಿಗೆ ಹೆಚ್ಚಿನ ಒಂದು ಕಾಡು ಪ್ರಾಣಿಗಳ ತೊಂದರೆ ಇಲ್ಲ ಅಂತ ಕಾಣ್ತದೆ, ಇದರ ಬಗ್ಗೆ ಹೇಳಿ. ಕಾಡು ಪ್ರಾಣಿಗಳಿಂದ ತೊಂದರೆ ಪ್ರಾರಂಭದ ಹಂತದಲ್ಲಿ ಗಿಡವನ್ನು ಬೆಳೆಸುವಾಗ ಕಾಡಿನ ಪಕ್ಕದಲ್ಲಿದ್ದಾಗ ಈ ಕೃಷಿಯನ್ನು ಹಾಳು ಮಾಡಿದಂಥ ಉದಾಹರಣೆಗಳು ಉಂಟು. ಆದರೆ ಈ ಬೆಳೆಗೆ ಆಕರ್ಷಿತರಾಗಿ ಬರುವಂತಹ ಕಾಡು ಪ್ರಾಣಿಗಳ ಹಾವಳಿ ಇದಕ್ಕೆ ಇರುವುದಿಲ್ಲ. ಮಂಗ ಆಗಲಿ ಬೇರೆ ಕಾಡು ಪ್ರಾಣಿಗಳಾಗಲಿ ಬರುವುದಿಲ್ಲ. ಇದರಲ್ಲಿ ಬಹಳ ಒಂದು ಅಡ್ವಾಂಟೇಜ್, ಜೇನು ಸಾಕಣೆಗೆ ಬಹಳ ಅನುಕೂಲ ರಬ್ಬರ್ ಕೃಷಿ ಅಂತ ಹೇಳುವಂಥದ್ದು ನಾವು ಮನಗಂಡಿದ್ದೇವೆ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇವತ್ತು ಜೇನು ಸಾಕಣೆ ಬಹಳ ವಿಸ್ತಾರವಾಗಿ ಬೆಳೀತಾ ಉಂಟು. ಅದು ಕೂಡ ಸಹಕಾರಿ ಕ್ಷೇತ್ರದ ಮೂಲಕ ಇದೆ ಅಂತ ಹೇಳುವಂಥದ್ದು ನಮಗೊಂದು ಅಭಿಮಾನದ ವಿಷಯ. ಹೀಗೆ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕೃಷಿಕ ತನ್ನ ಏನು ಯೋಜನೆಗಳು ಇದ್ದರೂ ಕೂಡ ಅದನ್ನು ಯೋಜನೆಯಾಗಿ ರೂಪಿಸಿ ಕಾರ್ಯಗತ ಮಾಡಬೇಕಿದ್ರೆ ವೈ, ವಾಟ್, ವೆನ್, ಹೂ, ಹೌ ಹೇಳುವಂತಹ ಐದು ಪ್ರಶ್ನೆಗಳನ್ನು ಹೌದು ಹಾಕಿಕೊಂಡು ಕೃಷಿಯಲ್ಲಿ ತೊಡಗಬೇಕು. ಯಾಕಂದರೆ ಪೂರ್ತಿ ಮಾಹಿತಿ, ಮಾರಾಟದ ಮಾಹಿತಿ, ಅದರ ಬಳಕೆಯ ಮಾಹಿತಿ, ಮುಂದೆ ಎಷ್ಟು ವರ್ಷಗಳವರೆಗೆ ಅದಕ್ಕೆ ಬೇಡಿಕೆ ಇರ್ತದೆ ಹೇಳುವಂಥ ಮಾಹಿತಿ, ಇದನ್ನು ಮನಗಂಡು ಮತ್ತೆ ಒಂದು ತೀರ್ಮಾನಕ್ಕೆ ಬಂದು ಅವನು ಕೃಷಿಯನ್ನು ಪ್ರಾರಂಭಿಸಬೇಕು. ಯಾಕಂದರೆ ಕೃಷಿಕನಿಗೆ ಆಧಾರ ಆಗಲಿ, ಭರವಸೆ ಆಗಲಿ ಯಾರೂ ಕೊಟ್ಟದ್ದಿಲ್ಲ. ಒಂದು ಕೈಗಾರಿಕೆಯಿಂದ ಒಂದು ವಸ್ತು ತಯಾರಾಗಿ ಬರುವಾಗ ಅದಕ್ಕೊಂದು ಬೆಲೆಯನ್ನು ನಿಗದಿಪಡಿಸಿದರು ಅಂತ ಹೇಳಿ, ಆದರೆ ಮತ್ತದರಲ್ಲಿ ಒಂದು 100 ರೂಪಾಯಿ ಬಿಡ್ತೀರಾ ಅಂತ ಹೇಳಿ ಕೇಳುವಂಥ ಪ್ರಶ್ನೆ ಇಲ್ಲ. ಕೈಗೆ ಕಟ್ಟಿದ ವಾಚ್ ಆದರೂ ಅವನು ಹೇಳಿದ ಬೆಲೆಗೆ ನಾವು ಕೊಂಡುಕೊಳ್ತೇವೆ. ಅಂದರೆ ನಾವು ಕೃಷಿಕರು ಬೆಳೆದಂತಹ ಬೆಳೆ ಮಾರಾಟ ಮಾಡುವ ಸಂದರ್ಭದಲ್ಲಿಯೂ ಅವರೇ ಬೆಲೆಯನ್ನು ನಿರ್ಧರಿಸುವುದು ಕೊಳ್ಳುವವ. ನಾವೇನಾದರೂ ಕೊಳ್ಳಬೇಕು ಅಂಥೇಳಿ ಅದಕ್ಕೆ ಮಾರುಕಟ್ಟೆಗೆ ಹೋದರೆ ಆಗದ್ರ ಬೆಲೆಯನ್ನು ಹೇಳುವಂಥವ ಕೊಡುವವ. ಈ ಎರಡೂ ಹಂತದಲ್ಲಿ ಕೃಷಿಕನಿಗೆ ಬೆಲೆಯನ್ನು ನಿರ್ಧರಿಸುವಂಥ ಅವಕಾಶ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಒಂದು ಸಂಘಟನೆ ಮೂಲಕ ಇದೆಲ್ಲ ಸಾಧ್ಯ ಆಗುವುದಕ್ಕೆ ಸಾಧ್ಯ ಉಂಟು. ಸಂಘಟಿತರಾದಂಥ ರೈತರು ಮುಂದೆ ಒಂದು ಒಳ್ಳೆಯ ದಿನಗಳನ್ನು ಕಾಣಲಿ, ಸಂಘಟಿತರಾಗಲಿ ಅಂತ ಹೇಳುವಂಥ ಸವಿಶೇಷವಾಗಿ ಸಹಕಾರಿ ಕ್ಷೇತ್ರದ ಮೂಲಕ ಸಂಘಟಿತರಾಗಲಿ. ಯಾಕಂದರೆ ನಮ್ಮ ದೇಶದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ನೆಹರುಗಳ ಕಾಲದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಉತ್ತೇಜನ ಮತ್ತು ಪ್ರೋತ್ಸಾಹ ಸಿಕ್ಕಿದ್ದು. ಅವರು ಈ ಕನಸನ್ನು ಕಂಡಿದ್ದರು. ಸಹಕಾರಿ ಕ್ಷೇತ್ರವೇ ನಮ್ಮ ದೇಶದ ಪ್ರಧಾನವಾಗಿ ಕೃಷಿಕರಾಗಿರುವಂಥ ಒಂದು ಜನಾಂಗಕ್ಕೆ, ಜನರಿಗೆ ತಲುಪುವಂಥ ಒಂದು ಸಾಧ್ಯತೆ ಇರುವಂಥದ್ದು ಸಹಕಾರಿ ಕ್ಷೇತ್ರದ ಮೂಲಕ ಅಂಥೇಳಿ ಅದನ್ನು ಸಾಧ್ಯವಾಗಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಅಂತ ಹೇಳಿದ ತಕ್ಷಣ ನಾವು ಒಂದು ಹೆಸರನ್ನು ನೆನಪಿಸಲಿಲ್ಲ ಅಂತ ಹೇಳಿ ಆದರೆ ತಪ್ಪಾಗ್ತದೆ. ಮೊಳಹಳ್ಳಿ ಶಿವರಾಯರು